ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ ಸಂಭಾಷಣೆ ಸುಲಲಿತ ಸುಂದರ ಸುಲಲಿತ ಮಧುರ ಮಧುರ ಮಧುರ ಸರಾಗಧಾರೆಯಂತೆ ಮಧುರ ಮಧುರ ಮಧುರ ಮಧುರ ಮಧುರ.